ಕುಂಕುಲ ವೈಖರಿ ಕುಂಕುಲ ವಾಕಿಲಿ ಕೆಂಪುಗ ತೂಪವೇ ವೈಯಾರಿ ಬೆಲ್ಲುವ ಮಾದಿರಿ ಅಲ್ಲರಿಯಾಗಲಿ ಎಂದುಕು ಹೋಗಿರಿ ಕಾಲುವರಿ ಗೋವಿನಿ ಮಗತಾವಿನಿ ಮುಡಿವೇಯ ನೀಯವಾದರಿ ಮನನೇನಿ ಗಡಿಯೈ ಅದುಪು ಪದುಪು ಲೇನಿ ಆನಂದಂ ಕಾವಾಲಿ ಕುಂಪುಲ ವೈಖರಿ ತುಂಪುಲ ವಾಕಿಲಿ ಕೆಂಪುಗ ತೂಪವೇ ವೈಯಾರಿ ಬೆಲ್ಲುವ ಮಾದಿರಿ ಅಲ್ಲರಿಯಾಗಲಿ ಎಂದುಕು ಪೋಕಿರಿ ಕಾಲುಮರಿ ವೈಖರಿ ಸುಂಪುಲ ವಾಕಿಲಿ ಇಂಪುಗ ತೂಪವೇ ವೈಯಾರಿ ಬೆಲ್ಲುವ ಮಾದಿರಿ ಅಲ್ಲರಿಯಾಗಲಿ ಎಂದುಕು ಪೋಕಿರಿ ಕಾಲುವರಿ ತೂಪವೇ ವೈಯಾರಿ ಬೆಲ್ಲುವ ಮಾದಿರಿ ಅಲ್ಲರಿಯಾಕಲಿ ಎಂದುಕು ಪೋಕಿರಿ ಕಾಲುವರಿ ಗೋವಿನಿ ಮಗತಾವಿನಿ ಉಡಿವೇಯನೆಯವಾದರಿ ಮನನೇನಿ ಗಡಿಯೈನಾದವ ಅದುಪು ಪದುಪುಲೇನಿ ಆನಂದಂ ಕಾವಾಲಿ ಕುಂಪುಲ ವೈಖರಿ ತುಂಪುಲ ವಾಕಿರಿ ಇಂಪುಗ ತೂಪವೇ ವೈಯಾರಿ ಬೆಲ್ಲುವ ಮಾದಿರಿ ಅಲ್ಲರಿಯಾಕಲಿ ಎಂದುಕು ಪೋಕಿರಿ ಕಾಲುಮರಿ